ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನನ್ನ ಹೆಂಡತಿ ಮಕ್ಕಳು ಈಗ ಬಹಳ ಸಂತೋಷವಾಗಿದ್ದಾರೆ ಡಾಕ್ಟ್ರೆ. ಈ ಹಾಳು ಕುಡಿತದಿಂದ ನನ್ನ ಸಂಸಾರ ಹಾಳಾಗೋಗಿತ್ತು. ನಮ್ ಎಲ್ಲಾ ಕಷ್ಟಗಳಿಗೆ ಈ ಕುಡಿತನೆ ಕಾರಣ ಅಂತ ಗೊತ್ತಾಯ್ತು. ಯಾರು ಕುಡಿಬಾರ್ದು ಅಂತ ನಾನು ಎಲ್ರಿಗೂ ಹೇಳ್ತೀನಿ ಡಾಕ್ಟ್ರೆ. ಬಹಳ ಸಂತೋಷ ನಮ್ಮ. ನೆನಪಿಡಿ, ಬದುಕನ್ನೇ ನಾಶ ಮಾಡುವ ಕುಡಿತ ಖಂಡಿತ ಬೇಡವೇ ಬೇಡ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕುಡಿತ ದಿನನಿತ್ಯದ ದುರಂತಗಳನ್ನ ಹೆಚ್ಚಿಸುತ್ತದೆ. ಕುಡಿತ ಕುಟುಂಬದ ಸದಸ್ಯರಿಗೆ ಹಿಂಸೆ ತರುತ್ತದೆ. ಕುಡಿತ ಮೆದುಳಿನ ಅನೇಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಕುಡಿತ ಅಪಘಾತಗಳಿಗೆ ಕಾರಣವಾಗುತ್ತದೆ. ನೆನಪಿಡಿ, ಕುಡಿತ ನೆಮ್ಮದಿಯನ್ನು ಕೊಡುವ ಪಾನೀಯವಲ್ಲ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಈ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಗೂ ತೆಂಗಿನ ಕೃಷಿ ಅನುಭವ, ಈ ಕುರಿತು ಕಡೂರು ತಾಲೂಕು ಜಿಗನೇಹಳ್ಳಿ ಗ್ರಾಮದ ರೈತರಾದ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಕಡೂರು ತಾಲೂಕು ಜಿಗನೇಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರಾದಂತಹ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಉಮೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ಕೊಂಡಿದ್ದಾರೆ ಉಮೇಶ್ ಅವರು? ಸರ್, ವ್ಯವಸಾಯ ಮಾಡ್ತಾ ಇದ್ದೀನಿ. ನಾವು ಮೊದಲು ಎಜುಕೇಶನ್ ಮಾಡ್ತಿದ್ದು, ಜೊತೆ ಜೊತೆ ನಮ್ಮ ತಂದೆ ಇರೋ ಕೃಷಿ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಪಾಲ್ಗೊಂಡು ಅನುಭವ ಪಡ್ಕೊಂಡು ಇವತ್ತ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ. ಎಜುಕೇಶನ್ ಅಂದ್ರೆ ಎಲ್ಲಿ ತನಕ ಮಾಡಿದ್ರಿ? ಸರ್, ಡಿಗ್ರಿ ಮಾಡಿದೀವಿ, ಆಮೇಲೆ ತೋಟಗಾರಿಕಾ ಡಿಪ್ಲೊಮಾ ಮಾಡಿದೀವಿ. ಜಾವರ್ಸಿನ್ ಜಾಬ್ ಓರಿಯಂಟೆಡ್ ಕೋರ್ಸ್, ಅದರಲ್ಲಿ ತೋಟಗಾರಿಕಾ ಡಿಪ್ಲೊಮಾ ಮಾಡಿದೀವಿ. ಅದಾದ ನಂತರವಾಗಿ ಕೃಷಿಗೆ ಬಂದ್ಬಿಟ್ರಿ? ಕೃಷಿ ಬಂದು ಸರ್. ಆಸಕ್ತಿ ಹೇಗ್ ಬಂತು ಅಂತೀರಿ ತಮ್ಗೆ? ನಮ್ ತಂದೆ ಮಾಡ್ತಾ ಮಾಡ್ತಾ ಇದ್ದಂಗೆ ಆಸಕ್ತಿ ಬಂತು ಸರ್. ಮುಂದೆ ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗೋರು ಜಾಸ್ತಿ ಇದಾರೆ. ಓದಿದ ನಂತರವಾಗಿ ತಾವು ಕೃಷಿಗೆ ಬಂದ್ರಿ ಅಂದ್ರಿ? ಸರ್, ಆಸಕ್ತಿ ನನ್ನ ಸಣ್ಣ ವಯಸ್ಸಿನಿಂದಲೇ ಬಂತು ಸರ್. ನಮ್ಮ ಪೂರ್ವರಿಕರಿಂದಲೂ ವ್ಯವಸಾಯದಲ್ಲಿ ತೊಡಗಿದ್ರಲ್ಲ, ಹಂಗಾಗಿ ಆಧುನಿಕ ಬೇಸಾಯದ ಬಗ್ಗೆ ಆಸಕ್ತಿ ಇತ್ತು. ನಮ್ಮ ತಂದೆ ಆ ಟೈಮಲ್ಲಿ ಟ್ರ್ಯಾಕ್ಟರ್ ತಗೊಂಡ್ರು 1993. ಅವಾಗ ನಾನು ಪ್ರಬೋಧಮಾನಕ್ಕೆ ಅಂದ್ರೆ 98 ನಾನು ಪಿಯು ಆಯ್ತು. ಅವಾಗ ಜೊತೆಯಲ್ಲೇ ನಮ್ಮ ತಂದೆಯ ಜೊತೆಯಲ್ಲೇ ಕೆಲಸಕ್ಕೆ ಭಾಗಿಯಾದೆ ಸರ್. ಈಗ ಅವಾಗಲೇ ಹೇಳಿದ್ರಿತ್ತವ ಆಧುನಿಕ ಬೇಸಾಯ ಕ್ರಮಗಳು ಅಂತ, ಹಿಂದಿಂದಕ್ಕೂ ನಂತರವಾಗಿ ಬಂದಿದ್ದಕ್ಕೂ ಏನ್ ವ್ಯತ್ಯಾಸಗಳನ್ನ ಕಂಡ್ಕೊಂಡು ತಾವ್ ಇದಕ್ಕೆ ಬಂದ್ರಿ ಅಂತ? ಸರ್, ಅವಾಗ ಬೇಸಾಯದಲ್ಲಿ ಬೇಸಾಯ ಮಾಡಿಸ್ತಿದ್ರು, ಎತ್ತಿನ ಬೇಸಾಯದಲ್ಲಿ ಕೂಲಿ ಆಳ್ಬಿಟ್ಟೆ ಅವರು ನಮ್ಮ ತಂದೆಯರು ಮಾಡ್ತಾ ಇದ್ರು. ಆಮೇಲೆ ತದನಂತರದಲ್ಲಿ ಯಾಂತ್ರೀಕೃತವಾಗಿ ಟ್ರ್ಯಾಕ್ಟರ್ ಬೇಸಾಯ ಸ್ಟಾರ್ಟ್ ಆಯ್ತು. ಜಮೀನು 10 ಇತ್ತು, ಆಮೇಲೆ ಬೇರೆಯವ್ರ ತೋಟಕ್ಕೆ ಹೋಗಿ ಉಳುಮೆ ಮಾಡಿದೆ, ಅದರಿಂದ ಬಾಡಿಗೆ ತಗೊಂಡು ಮಾಡಿಸ್ತಿದ್ದೆ ಸರ್. ಹಂಗಾಗಿ ನಾನು ಆ ಡ್ರೈವರ್ ಜೊತೆಲ್ಲಿ ಹೋಗಿ ಅವ್ರು ಹೊಡೆಯದಂತ ಟ್ರ್ಯಾಕ್ಟ್ರಿನೂ ಕಲಿತೆ. ಆಮೇಲೆ ಅವರು ಡ್ರೈವರ್ ಇದಾದ್ಮೇಲೆ ನಾನೇ ಸ್ವಂತಕ್ಕೆ ಟ್ರ್ಯಾಕ್ಟರ್ ಓಡಿಸ್ಕೊಂತ ತಂದೆಗೆ ಜೊತೆಯಾಗಬಹುದು ಸರ್. ಒಟ್ಟಲ್ಲಿ ಕೃಷಿಯಿಂದ ತಮಗೆ ಸಂತೋಷ ಆಗ್ತಿದೆ? ತುಂಬಾ ಸಂತೋಷ ಇದೆ ಸರ್. ಎಷ್ಟೆಕರೆ ಜಮೀನು ಮಾಡಿದ್ರು ತಮ್ಮ ತಂದೆ ಅವರು? ಸರ್ ಹತ್ತೆಕರೆ ಮಾಡಿದ್ರು, ನಮ್ಮ ಪೂರ್ವರಿಂದ ಇತ್ತು, ನಮ್ಮ ಅಜ್ಜಾರು ಮಾಡಿದ್ದ ಜೊತೆಗೆ ಒಂದ್ ಹತ್ತೆಕರೆ ಡೆವಲಪ್ ಮಾಡ್ಕೊಂಡು ಒಂದ್ 4 ಎಕರೆ ಎಕ್ಸ್ಟ್ರಾ ಮಾಡ್ಕೊಂಡು ಒಂದ್ 10 ಎಕರೆ ಮಾಡಿದ್ದಾರೆ. ನಾವಿಬ್ರು ಅಣ್ಣ ತಮ್ಮಂದಿರು, ಅವರು ಟೀಚರ್ ಆಗಿದ್ರು ನಮ್ಮ ಬ್ರದರ್. ನಾನು ಕೃಷಿಗೆ ತೊಡಕೊಂಡೆ. ಈ ಒಂದು 10 ಎಕರೆ ಅಲ್ಲಿ ಏನೇನ್ ಬೆಳೆಗಳನ್ನ ಬೆಳ್ಕೊಂಡಿದ್ದೀರಿ, ಯಾವ ರೀತಿ ಅಂತ ಹೇಳ್ತೀರಿ ಸರ್? ಬೋರ್ವೆಲ್ ಹಾಕ್ಸಿದ್ಮೇಲೆ ಫಸ್ಟಿಗೆಲ್ಲ ಸರ್ ರಾಗಿ, ಜೋಳ, ಸೂರ್ಯಕಾಂತಿ ಹೆಚ್ಚಿಗೆ ಬೆಳೀತಿದ್ರು ನಮ್ಮಲ್ಲಿ. ವಾಣಿಜ್ಯ ಬೆಳೆ ಅಂತಂದ್ರೆ ತೆಂಗು, ಸೂರ್ಯಕಾಂತಿ ಈ ತರ ಬೆಳೆಗಳಿದ್ದು, ಇದರಲ್ಲಿ ನಾವು ಬೋರ್ವೆಲ್ ಹಾಕ್ಸಿದ್ಮೇಲೆ ಟೊಮೆಟೊ ಬೆಳೆಯೋದು, ಬೆಂಡೆ, ಬೀನ್ಸು ಇವನ್ನ ತರಕಾರಿ ಬೆಳೆ ಬೆಳೆದು ಚಿಕ್ಕಮಗಳೂರು ಮಾರ್ಕೆಟಿಂದ ಇಲ್ಲಿಗೆ ಬಂದು ತುಂಬಿಕೊಂಡು ಹೋಗೋರು ಸರ್. ಅವಾಗ ಅವತ್ತಿನ ಕಾಲದಲ್ಲಿ ಆಳಿನ ಖರ್ಚು ಕಡಿಮೆ ಇತ್ತು, ರೋಗ ಕಡಿಮೆ ಇತ್ತು, ಕೀಟನಾಶಕಗಳ ಬೆಲೆನೂ ಕಡಿಮೆ ಇತ್ತು ಸರ್. ಈಗ ಅದು ತುಂಬಾ ರೋಗನೂ ಜಾಸ್ತಿ ಆಗಿದೆ, ಆಳಿನ ಖರ್ಚು ಜಾಸ್ತಿ ಆಗಿದೆ. ಈಗ ಮಾಡಕ್ ತುಂಬಾ ಅಂದ್ರೆ ತುಂಬಾನೇ ನಷ್ಟ ಆಗ್ತಿದೆ ಸರ್, ಅವತ್ತಿನ ಬೇಸಾಯಕ್ಕು ಇವತ್ತಿನ ಬೇಸಾಯಕ್ಕೂ ಸರ್. ನಷ್ಟ ಅಂತ ಹೇಳಿದ್ರಲ್ಲ, ಯಾವ ರೀತಿ ನಷ್ಟನ ತಾವು ನೋಡಿರ್ತಕ್ಕಂಥದ್ದು? ನಷ್ಟ ಅಂದ್ರೆ ಸರ್, ಅವಾಗ ರೋಗ ಕಡಿಮೆ ಇತ್ತು ಸರ್, ಕೂಲಿ ಆಳುಗಳ ಸಂಖ್ಯೆನೂ ಜಾಸ್ತಿ ಇತ್ತು, ನಾವು ಬೇರೆಯವ್ರಿಗೆ ಹೋದ್ರು ಅವರು ಬಂದ್ ಮಾಡೋರು ಸರ್. ಈಗೇನಾಗಿದೆ ಅಂದ್ರೆ ರೋಗದ ತೀವ್ರತೆ ಜಾಸ್ತಿ ಇದೆ ನಮ್ಮಲ್ಲಿ. ಈಗ ಏನಂತಂದ್ರೆ, ಅವಾಗ ಯಾವುದೇ ತರಹದ ಊಜಿ ಇರಲಿಲ್ಲ, ಪಂಗಿಸ್ ಇರಲಿಲ್ಲ, ರೆಡ್ಮೆಡ್ಸ್ ಆಗಲಿ, ಯಾವುದೇ ಮೈಟ್ಸು ತ್ರಿಪ್ಸು ಏನೂ ಇರಲಿಲ್ಲ ಸರ್. ಈಗ ಯಾವುದೇ ಬೆಳೆ ಮಾಡಿರುವೆ ಊಜಿ ಇದೆ ಸರ್. ನಾವು ಏನೇ ಮಾಡಿ ಏನೇ ಔಷಧಿ ಹೊಡೆದು ಸಮಗ್ರವಾಗಿ ಉತ್ತಮವಾಗಿ ಬೆಳೆದ್ರೂ ರೋಗ ಜಾಸ್ತಿ. ನಾವು ಇನ್ನೇನು ಫಸಲು ಬಂತು ಅನ್ನೋದ್ರೊಳಗೆ ಡ್ಯಾಮೇಜ್ ಮಾಡುತ್ತೆ. ಹಂಗಾಗಿ ತೀವ್ರತರವಾದ ಸವಾಲುಗಳನ್ನು ಎದುರಿಸ್ತಾ ಇದ್ವಿ. ಅವಾಗಿನ ಕಾಲದಲ್ಲಿ ತಾವು ಹೇಳಿದ್ರಿ ರೋಗ ಇರಲಿಲ್ಲ ಅಂತ, ಈಗ ರೋಗಗಳು ಜಾಸ್ತಿ ಅಂತ, ಈ ಕಾರಣಗಳ ಬಗ್ಗೆ ಏನ್ ಹೇಳ್ತೀರಿ ತಾವು? ಸರ್, ಕಾರಣ ಅಂದ್ರೆ ಈಗ ಹಲವಾರು ತಂತ್ರಜ್ಞಾನದ ಉಪಯೋಗಿಸ್ಕೊಂಡು, ಆಮೇಲೆ ಕೀಟನಾಶಕಗಳ ಜಾಸ್ತಿ ಬಳಕೆ, ಸಾವಯವದ ಕೊರತೆ, ಕೊಟ್ಟಿಗೆ ಗೊಬ್ಬರದ ಕೊರತೆ, ಆಮೇಲೆ ಯಾಂತ್ರಿಕೃತ ಬೇಸಾಯದ ಒಂದು ಗುಣಮಟ್ಟ ಬೇಸಾಯ ಇಲ್ಲ. ಮಾಗಿ ಉಳುಮೆ ಮಾಡಲ್ಲ ಸರ್ ನಾವೀಗ, ಏಕಟೊಮ್ಮೆಗೆ ಉಳುಮೆ ಮಾಡ್ತೀವಿ, ಬೆಳೆ ಬಿತ್ತು ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ರೋಗದ ಒಂದು ಕೀಟಗಳ ಮಟ್ಟೆ ಎಲ್ಲ ನಾಶ ಆಗಿರಲ್ಲ, ಅದು ಮರು ಉತ್ಪತ್ತಿಯಾಗಿ ನಮ್ಮ ಬೆಳೆ ನಾಶ ಆಗ್ತಾ ಇದೆ ಸರ್. ಹಾಗಾಗಿ ತಾವು ಯಾವ ಒಂದು ಕ್ರಮವನ್ನು ಅನುಸರಿಸಿ ತಾವು ಈಗ ಕೃಷಿ ಮಾಡ್ತಾ ಇದ್ದೀರಾ ಅಂತ ಇವನ್ನೆಲ್ಲ ತಿಳ್ಕೊಂಡಿದ್ದೀರಿ ತಾವು, ಯಾವ ರೀತಿ ತಾವು ಮುಂದೆ ಬರ್ದ್ರಿ ಅಂತ? ಸರ್, ಈಗ ಅವಾಗಿಂದ ಮಾಡ್ಕೊಂಡ್ ಬಂದಾಗ ನಾವು ಒಂದ್ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಟೊಮೆಟೊ ಮಾಡ್ತಾ ಬಂದು, ಆಮೇಲೆ ನಮ್ಮ ತಂದೆಯವರು ಅಡಿಕೆ ಮಾಡಿದ್ರು, ತೆಂಗು ಮಾಡಿದ್ರು, ಜೊತೆ ಜೊತೆಯಲ್ಲಿ ನಾವು ಅದನ್ನ ಒಂದ್ ಸ್ವಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಡೆವಲಪ್ ಮಾಡ್ಕೊಂಡ್ ಬಂದು. ಇಲ್ಲ, ಅಂತರ್ಜಲದ ಕೊರತೆ ಇರೋದ್ರಿಂದ ಸರ್, ನಾವು ಬಳಕೆ ಮಾಡೋಂಥ ನೀರನ್ನ ಸಮರ್ಪಕವಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ. ಮೊದಲೆಲ್ಲ ನಮ್ಮ ತಂದೆಯ ಕಾಲದಲ್ಲಿ ಆಯವಳಿ ನೀರಿತ್ತು ಸರ್, ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಿದ್ದು. 1994 ತುಂಬ ಬರ ಬಂತು, ಅವಾಗ ನಮಗೆ ಗೊತ್ತಾಯಿತು ನೀರಿನ ಅಭಾವದ ಬಳಕೆ ಹೆಂಗೆ ಮಾಡ್ಕೋಬೇಕು ಅಂತ. ಆಮೇಲೆ ಡ್ರಿಪ್ ಇರಿಗೇಷನ್ ಆಯಿತು, ಅಡಿಕೆ ತೆಂಗಿಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಬಂದು, ಆಮೇಲೆ ಕೃಷಿಗೆ ಪೂರಕವಾದಂಥ ಗೊಬ್ಬರವನ್ನು ಕೊಟ್ಕೊಂಬಂದು ಉತ್ತಮವಾದ ಇಳುವರಿ ಇತ್ತು ಸರ್. ಈಗೇನಾಗಿದೆ, ಅಡಿಕೆಯಲ್ಲೂ ಸಹ ರೋಗ ಸ್ಟಾರ್ಟ್ ಆಗಿದೆ, ಬೇರುಳದ ರೋಗ, ಹಿಡಗಲು ಮಂಡಿ ರೋಗ, ತೆಂಗಿಗೆ ನುಸಿ ರೋಗ, ಆಮೇಲೆ ಗರಿ ತಿನ್ನೋ ಹುಳ, ಕರುತಲೆ ಹುಳಿನ ಬಾಧೆ ಜಾಸ್ತಿ ಆಗಿದೆ. ಅವೆಲ್ಲ ನಿರ್ವಹಣೆಗೆ ತೋಟಗಾರಿಕೆ ಇಲಾಖೆ ಸಹಕಾರ ತಗೊಂಡು ಏನೇ ಮಾಡಿದ್ರು ಸ್ಪ್ರೇ ಕೊಡಕ್ ಆಗ್ತಿಲ್ಲ ಸರ್ ನಮಗೆ, ತುಂಬಾ ಎತ್ತರವಾಗಿ ಹೋಗಿರೋದ್ರಿಂದ ನಾವೇ ಮಾಡ್ತೀವಿ, ಬುಡದಲ್ಲೇ ಬೇವಿನ ಹಿಂಡಿ, ಆಮೇಲೆ ಸುಡಮಾನಸ್ಸು, ಟೈಕೋಡರ್ಮ ಇವನ್ನೆಲ್ಲ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಆದಷ್ಟು ರೋಗನ ಕಂಟ್ರೋಲ್ ಮಾಡಕ್ಕೆ ಮಾಹಿತಿ ತಗೊಂಡು ಮಾಡ್ತಾ ಇದೀವಿ ಸರ್. ಈಗ ಇತ್ತೀಚಿನ ದಿನದಲ್ಲಿ ತೋಟಗಳಲ್ಲಿ ಡ್ರೋನ್ಗಳ ಬಳಕೆ ಜಾಸ್ತಿ ಅಂತ, ಆ ಒಂದು ಇದನ್ನು ತಾವು ಮಾಡಬಹುದಾಗಿತ್ತು ಸರ್? ಇಲ್ಲ, ಅದನ್ನಿನ್ನು ನಾವು ಬಳಕೆ ಮಾಡಿಲ್ಲ ಸರ್. ಈಗ ನಾವು ಇದೇ ಮೆಥಡ್ ಅಲ್ಲಿ ಉಪಯೋಗಿಸ್ತಾ ಇದ್ವಿ, ಬೇರೆ ಮೂಲಕನೇ ಕೊಡೋಣ ಅಂತ. ಗೊಬ್ಬರದಲ್ಲೇ ಲಘು ಪೋಷಕಾಂಶಗಳು ಎಲ್ಲ ಲಘು ಪೋಷಕಾಂಶ ಸೂಕ್ಷ್ಮಜೀವಿಗಳ ಉತ್ಪತ್ತಿಗೆ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅಂದ್ರೆ ನೀವು ಎಷ್ಟು ಇದಕ್ಕೆ ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಗಳನ್ನ ಏನಾದ್ರು ಮಾಡಿಸ್ತಾ ಇದ್ರೆ ಹಾಗೆ ಸರ್? 2 ವರ್ಷಕ್ಕೆ 3 ವರ್ಷಕ್ಕೆ ಮಾಡಿಸ್ತೀವಿ ಸರ್. ಏನೇನು ಕಡಿಮೆ ಡಿಫಿಷಿಯನ್ಸಿ ಇರುತ್ತೆ ಅಂತ ತಮಗೆ ತಿಳ್ಕೊಂತಕ್ಕಂಥದ್ದು ಸರ್? ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ ಸಾಯಿಲ್ ಏನಾಗಿದೆ, ಒಂದು ಪೂರಕವಾದಂತಹ ಸೂಕ್ಷ್ಮಾಣು ಜೀವಿಗಳ ಕೊರತೆ ಅನ್ನೋದು ಒಂದು ಬರ್ತಾ ಇದೆ ಸರ್. ಜಿಂಕು, ಬೋರಾನ್, ಐರಾನು, ಮೆಗ್ನೀಷಿಯಂ, ಸಲ್ಫರ್ ಇದ್ರ ಕೊರತೆ ಸರಿದೋಗಿಸ್ಕೊಂಡಂಗೆ ಅವ್ರ ಏನ್ ಮಾಹಿತಿ ಇದೆ, ಸವಳು ಭೂಮಿ ನಮಗ್ ಜಾಸ್ತಿ ಸರ್, ಸವಳು ಮಣ್ಣು ಅಂತಾರ, ಅದಕ್ಕೆ ಪೂರಕವಾದಂತಹ ಸೂಕ್ಷ್ಮಾಣು ಜೀವಿ ಉತ್ಪತ್ತಿ ಆಗ್ಲಿಕ್ಕೆ ಅವ್ರನ್ನ ಕೊಡ್ತಾ ಇದೀವಿ ಸರ್. ಅದರಿಂದ ಸರಿದೋಗಿಸ್ಕೊಂತ ಇದ್ವಿ. ಈ ಸವಳು ಮಣ್ಣು ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಮಣ್ಣು ಮತ್ತೆ ಓಡಿಸ್ತಿದ್ರೆ ಯಾಕೆ ಓಡಿಸ್ತೀವಿ ಸರ್? ಕೆರೆ ಗೋಡನ್ ತೊಡಸ್ತೀವಿ, ತೆಂಗಿಗೆ ಜಾಸ್ತಿ ಹಾಕೋದಿಲ್ಲ, ಅಡಿಕೆಗೆ ಜಾಸ್ತಿ ಹಾಕ್ತೀವಿ ಸರ್. ಕೆರೆಗೋಡು ಹೊಡೆಸಿದ್ದು ಡೈರೆಕ್ಟ್ ಆಗಿ ತೋಟ ಕೊಡಿಸ್ತೀರ, ಸ್ವಲ್ಪ ವರ್ಷ ಒಂದ್ ವರ್ಷ ಬಿಟ್ಕೊಂತೀರ, ಯಾವ ತರ ಕಳಿಸ್ತೀರ ಸರ್? ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಹೊಡಿಸ್ತಿದ್ವಿ ಸರ್ ಮೊದಲು, ಅವಾಗ ಬೇರಿನ ಒಂದು ನಿರ್ವಹಣೆ ತೊಂದರೆ ಆಗಿ ಬೇರ್ ಸತ್ತೋಗಿ ಗಿಡಗಳ ಮುಂಡಿ ರೋಗ ಜಾಸ್ತಿ ಆದ್ಮೇಲೆ ಈಗೇ ಮಾಡ್ತೀವಿ ಸರ್, ಒಂದು ಸ್ಟಾಕ್ ಮಾಡಿ ಗೊಬ್ಬರ ಜೊತೆಯಲ್ಲಿ ಗುಣಿ ಮಾಡಿ ಗೊಬ್ಬರ ಎರಡು ಮಂಕರಿ ಗೊಬ್ಬರ ಎರಡು ಮಂಕರಿ ಮಣ್ಣು ಕೊಡ್ತಾ ಇದೀವಿ ಸರ್. ಈ ರೀತಿ ಮಾಡೋದ್ರಿಂದ ಯಾವ ರೀತಿ ತಮ್ಮ ಗಿಡಗಳ ಯಾವ ತರ ನೋಡ್ತಿರತ್ತ ಸರ್? ಈಗ ಏನ್ ಮಾಡ್ತೀವಿ ಅಂದ್ರೆ ಬೇಸಿಗೆಯಲ್ಲಿ ನಮಗೆ ಗೊತ್ತಾಗಲ್ಲ ಸರ್, ಮಳೆಗಾಲ ಬಂತಿದ್ದಂಗೆ ಆ ಮಳೆ ಬಂದ ತೆಗೆದ ತಕ್ಷಣದಲ್ಲಿ ಹೊಸ ಬೇರು ಜೂನ್ ಜುಲೈಯಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಗಿಡದ ವ್ಯತ್ಯಾಸನೇ ನಮಗೆ ಗೊತ್ತಾಗುತ್ತೆ ಸರ್. ಈ ನಿರ್ವಹಣೆಯಲ್ಲಿ ಇರೋಂತ ಗಿಡಕ್ಕೂ ಮೊದಲು ಇದ್ದಿದ್ದಂತಹ ಗಿಡಕ್ಕೂ ವ್ಯತ್ಯಾಸ ಗೊತ್ತಾಗಿ ಅದರಿಂದ ಅನುಭವ ಪಡ್ಕೊಂಡಿದ್ದೀವಿ. ಒಟ್ಟಾರೆ ಎಕರೆಗೆ ಎಷ್ಟು ಗಿಡಗಳನ್ನ ಹಾಕಿರೋದು ಅಂತ ಸರ್? 550 ಗಿಡ ಹಾಕಿದೀವಿ ಸರ್ ಎಕರೆಗೆ, 99ಕ್ಕೆ. ತಮ್ಮ ತಂದೆಯವ್ರ ಕಾಲದ್ದು? ತಂದೆಯವ್ರ ಕಾಲದ್ದು. ನಾವು ಬಂದ್ಮೇಲೆ 8 ಮಾಡಿದೀವಿ ಸರ್. ಎಷ್ಟು ವರ್ಷದಿಂದ ತಾವು ಮಾಡಿರೋದು? ಈಗ ತಾವು ಮಾಡಿರೋದು ಅಂದ್ರೆ ತಾವು ಮಾಡಿರೋದು ಸರ್ ಈಗ 6ನೇ ವರ್ಷದ್ದಿದೆ ಸರ್. ಇನ್ನು ಫಸಲು ಬಂದಿಲ್ಲ. ಈಗ ಒಂಬಳೆ ಹಿಂಗಾರ ಈಗ ಸ್ಟಾರ್ಟ್ ಆಗ್ತದೆ. ತಾವು 2 ಎಕರೆ ಮಾಡಿದ್ರಿ, ಆ ಜಮೀನಲ್ಲಿ ಮುಂಚೆ ಏನ್ ಬೆಳ್ಕೊಂಡಿದ್ರಿ ತಾವು? ಟೊಮಾಟೋ, ರಾಗಿ, ಈ ಜೋಳ ಈ ತರ ಬೆಳೀತಿದ್ವಿ. ಸೂರ್ಯಕಾಂತಿ ಎರಡವಾಗಿ ಮಾಡಿದ್ದು. ನಾವು ಚಿಕ್ಕರಿದ್ದಾಗ ಸೂರ್ಯಕಾಂತಿ ಬೆಳೆಯರು ಸರ್. ಅದ್ರ ನಿರ್ವಹಣೆ ಗಿಳಿ ಅವೆಲ್ಲ ತಿನ್ನೋದ್ರಿಂದ ಅದನ್ನ ಬೆಳೆಯಕ್ ಆಗಲ್ಲ ಸರ್. ಆಮೇಲೆ ಜೋಳಕ್ ಬಂದು ಮೆಕ್ಕೆಜೋಳಕ್ಕೆ, ಮೆಕ್ಕೆಜೋಳದಿಂದ ನಮ್ಮಲ್ಲಿ ಅಷ್ಟು ಇಳುವರಿ ಬರಲಿಲ್ಲ. ತದನಂತರದಾಗೆ ನೀರು ಉತ್ತಮ ಮಳೆ ಆಗಿರೋದ್ರಿಂದ ಒಂದು 6 ವರ್ಷದಲ್ಲಿ ಮತ್ತೆ ತೋಟ ಮಾಡೋಣ ಅಂತ ಅನಿಸ್ತು, ಅಡಿಕೆ ಗಿಡ ನಾಟಿ ಮಾಡಿದ್ವಿ. ಈ ಒಂದು ಕಡೂರು ಭಾಗದಲ್ಲಿ ತರಕಾರಿ ಹೆಚ್ಚು ಚೆನ್ನಾಗಿ ಬೆಳೆಯುತ್ತೆ, ಈ ಕಡೆ ಮಾರ್ಕೆಟ್ ಚೆನ್ನಾಗಿದೆ ಚಿಕ್ಕಮಗಳೂರು ಆ ಕಡೆ ಎಲ್ಲ. ನೀವು ತರಕಾರಿನೇ ಮಾಡಬಹುದಾಗಿತ್ತು, ಟೊಮೊಟೊ ಬೆಳೆದಿನಿ ಅಂದ್ರಿ, ಜೊತೆಗೆ ಈಗಲೂ ಮಾಡಬಹುದಾಗಿತ್ತು, ಯಾಕೋಸ್ಕರವಾಗಿ ತಾವು ಅಡಿಕೆಗೆ ಬಂದಿತ್ತು ಸರ್? ಕೂಲಿ ಕಾರ್ಮಿಕರ ಕೊರತೆ, ಆಮೇಲೆ ರೋಗದ ಒಂದು ತೀವ್ರತೆ. ಏಕೆಂದ್ರೆ ನಾವು ಅವಾಗ ನಾವು ಮಾಡ್ತಿರೋ ಟೈಮಲ್ಲಿ, ನಮ್ಮ ತಂದೆ ಜೊತೆ ಮಾಡ್ತಿರೋ ಟೈಮಲ್ಲಿ ಎಂಡೋಸಲ್ಫಾನ್ ಅಂತ ಬ್ಯಾನ್ ಆಗಿದೆಯಲ್ಲ ಸರ್, ಅದು ಆಮೇಲೆ M45 ಫಂಗಿಸೈಡ್, ಸ್ವಿಕ್ಸೈಟಾಸಮ್ ಅಂತ ಒಂದು ಟಾನಿಕ್, ಇದನ್ನ ಬಳಸ್ಕೊಂಡು ಉತ್ತಮವಾದ ಬೆಳೆ ಬರಲ್ಲ ಸರ್. ಈಗ ಅನೇಕ ತರಹದ ರೋಗ, ಪರೆ ರೋಗ ಅದು ಇದು ಇದ್ದು ಈಗ ಟೂಟ ಅನ್ನೋದೊಂದು ಎಲ್ಲ ಈ ತರದ್ ಬಂದಿದೆ, ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಮೂಲತಃ ಇದು ಕುಂಬಳ ಸೌತೆ ನಮ್ಮಲ್ಲಿ ಏರಳವಾಗಿ ಬೆಳೀತಾರೆ ಸರ್. ಅವಾಗ ಆ ಇದಕ್ಕೆ, ಆ ಸುಂಕಿನ ಬೆಳೆಗೆ ಈ ಊಜಿ ಅನ್ನೋದು ಬಂದು ಯಾವುದೇ ತರಹದ ನಾವು ಏನೇ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಮಾಡಿದ್ರು ಅದನ್ನ ಡ್ಯಾಮೇಜ್ ಮಾಡದಲ್ಲೇ ಬಿಡ್ತಿಲ್ಲ ಸರ್. ಅದಕ್ಕೆ ನಾವು ಏನೇ ಔಷಧಿ ಹೊಡೆದ್ರು ಆ ಊಜಿ ಮಾತ್ರ ನಮ್ಮ ಬೆಳೆನ ನಾಶ ಮಾಡ್ತಾ ಇದೆ. ಈ ಕೃಷಿ ಇಲಾಖೆಯಲ್ಲಿ ಅದಕ್ಕೇನು ಸಮರ್ಪಕವಾಗಿ ಏನು ಇದು ಮಾಡ್ಲಿಲ್ವಾ ಕೃಷಿ ಇಲಾಖೆಯಲ್ಲಿ? ಹೇಳಿದ್ರು ಸರ್, ಬಂದು ಮಾಹಿತಿ ಹೇಳ್ತಾರೆ ಸರ್, ಅದಕ್ಕೆ ಸಮರ್ಪಕವಾದ ಔಷಧಿ ಇಲ್ಲ ಸರ್. ಅದಕ್ಕೆ ನಾವೇನೇ ಮಾಡಿದ್ರು ಈ ಊಜಿ ಡಬ್ಬ ಅಂತ ಕೊಡ್ತಾರೆ, ಕೊಟ್ಟಿದ್ರು ತೋಟಗಾರಿಕೆ ಇಲಾಖೆಯಿಂದಲೂ ಕೊಟ್ಟಿದ್ರು, ಅದನ್ನ ಕಟ್ಟಿದ್ದು ಸರ್. ಅದೇ ಮಾಡುತ್ತೆ ತೋಟದೊಳಗ ನಾವ್ ಎಲ್ಲಿ ಕಟ್ಟಿರ್ತೀವಿ ಅಲ್ಲಿಗೆ ತುಂಬಾ ನೊಣ ಬರುತ್ತೆ, ಬಂದು ಅದ್ ಸಾಯುತ್ತೆ. ತದನಂತರದಲ್ಲಿ ಮತ್ತೂ ಸಹ ಆ ಸ್ಮೆಲ್ಲಿಂಗ್ ಮತ್ತೆ ಬಂದು ಗಿಡದ ಮೇಲೆ ಕುತ್ಕೊಳತ್ತೆ, ಆ ನಿರ್ವಹಣೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಚೇಂಜ್ ಮಾಡ್ಕೊಂಡ್ರು? ಚೇಂಜ್ ಮಾಡ್ಕೊಂಡ್ರು ಸರ್. ಈಗ ನೀವು ಅಡಿಕೆಗೆ ಚೇಂಜ್ ಮಾಡ್ಕೊಂಡಾಗ ಸಿದ್ಧತೆಗಳು ಬಹಳ ಮುಖ್ಯ, ಆ ಒಂದು ಸಿದ್ಧತೆಗಳ ಬಗ್ಗೆ ಏನು ಅಂತ ಹೇಳ್ತೀರಿ ಸರ್? ಉಳುಮೆ ಮಾಗಿ ಉಳುಮೆ ಮಾಡಿಸಿ, ನೇಗಿಲಲ್ಲಿ ದೊಡ್ಡ ನೇಗಿಲು ಅಂತ ಬರುತ್ತಲ್ಲ ಸರ್, ಅದರಲ್ಲಿ ಮಾಡಿಸಿ ಅದನ್ನ 5 ನೇಗಿಲಲ್ಲಿ ಸೂಬ್ರವಾದಂತ ಇದು ಮಾಡ್ಕೊಂಡು ಒಂದೂವರೆ ಫೀಟ್ ಗುಣಿ ಮಾಡಿಸ್ಕೊಂಡು ಅದಕ್ಕೆ ಧನಿಯ ಗೊಬ್ಬರ ಹಾಕಿ ಅದಕ್ಕೆ ಸಸಿ ಹಾಕಿ ಮಾಡಿಸಿದೀನಿ ಸರ್. ತಾವು ಗೋಟು ತಾವು ತಂದಿದ್ದು ಅಥವಾ ಸಸಿನ ತಂದ್ರ ಸರ್? ಗೋಟ್ ತಂದು ಇಲ್ಲೇ ಮಾಡಿದ್ದು ಸರ್. ಇಲ್ಲಿಂದ ಗೋಟ್ ತಂದಿದ್ದು ತಾವು? ಸಕ್ಕರೆಪಟ್ಟಣದಿಂದ ಬರುತ್ತೆ. ನಮ್ ಚಿಕ್ಕಮಗಳೂರು ಅಡಿಕೆ ಇದೆಯಲ್ಲ ಸರ್, ಅದು ಒಳ್ಳೆ ಗುಣಮಟ್ಟದ್ದು ಅಂತ ಇಲ್ಲೇ ಲೋಕಲ್ಲೇ ನಾವು ತಗೊಂಬಂದು ಮಾಡ್ತೀವಿ. ಸಕ್ಕರೆಪಟ್ಟಣ ಬಯಲಲ್ಲಿ ಹೇರಳವಾಗಿ ಅಡಿಕೆ ತೋಟ ಇದೆ, ತುಂಬಾ ಹಳೆಯ ತೋಟ ಇದೆ, ಹಂಗಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಗೊಂಬಂದು ಮಾಡ್ತಾ ಇದ್ದೀವಿ. ಈ ಅಜ್ಜಂಪುರ ಗೋಟಿಗೂ ಈ ಸಕ್ಕರೆಪಟ್ಟಣ ಗೋಟಿಗೂ ವ್ಯತ್ಯಾಸಗಳೇನು ಅಂತ ಹೇಳಿ ಸರ್? ನಮ್ಮ ಈ ಸಕ್ಕರೆಪಟ್ಟಣ ಗೋಟು ಅಂತಂದ್ರೆ ನಮ್ಮ ನೆಲಕಟ್ಟಿ ಕರೆಕ್ಟ್ ಆಗಿ ಒಳ್ಳೆ ಇಳುವರಿ ಬರುತ್ತೆ ಸರ್. ಈ ಗೋಟು ಒಳ್ಳೆ ಬಿಗಿಯಾಗಿ ಬರುತ್ತೆ, ಅಡಿಕೆ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್ ನಮ್ದು. ಹಂಗಾಗಿ ನಮ್ಮ ನೆಲಕ್ಕೆ ಸಕ್ಕರೆಪಟ್ಟಣ ಗೋಟು ಉತ್ತಮವಾಗಿದೆ ಅಂತ ನಮ್ಮ ಅಭಿಪ್ರಾಯ ಸರ್. ಹಳೆ ಮರದ್ದು ತಾವು ಗೋಟು ತಂದಿದ್ದು ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ ಸರ್? ಉತ್ತಮವಾಗಿ ದುಂಡ ಅಡಿಕೆ ಆಯ್ಕೆ ಮಾಡ್ಕೊಂತಿದೀವಿ, ಚೆನ್ನಾಗಿ ಒಂದು 4 ಮನೆ ಇರೋಂತಹ ತೋಟದಲ್ಲಿ ಆ ಗಿಡದಲ್ಲಿ ಮಾತ್ರ ಆಯ್ಕೆ ಮಾಡ್ಕೊಂಡು ಅದನ್ನ ತಗೊಂಬಂದು ಕೊಳೆ ಮಾಡಿಸ್ತೀವಿ. ಅಂದ್ರೆ ಚೀಲದಲ್ಲಿ ಕಟ್ಟಿ ಅದನ್ನೊಂದು ಸ್ವಲ್ಪ ದಿವಸ ನೀರು ಹಾಕ್ತೀವಿ ಸರ್. ಆಮೇಲೆ ತದನಂತರದಾಗ ಅದರಲ್ಲೇ ಮೊಳಕೆ ಬರುತ್ತೆ, ಅದನ್ನ ಗೋಡ ಮಣ್ಣಲ್ಲಿ 1 ಕೆಜಿ 2 ಕೆಜಿ ಪ್ಯಾಕೆಟ್ ಎಲ್ಲ ತುಂಬಿಸಿ ಆ ಗೋಟನ್ನು ಇಟ್ಟು ಒಂದು 6ರಿಂದ 1 ವರ್ಷದ ತನಕ ಬೆಳೆಸಿ ಜೂನ್ ಜುಲೈಯಲ್ಲಿ ನಾಟಿ ಮಾಡಿಸ್ತೀವಿ ಸರ್. ಅಂದ್ರೆ ಅದನ್ನೆಲ್ಲ ನೆರಳಲ್ಲೇ ಬೆಳೆಸ್ತೀರಾ ಬಿಸಿಲಲ್ಲಿ ಮಾಡ್ತೀರಾ ಸರ್? ಎರಡೂ ಸೇರಿ, ನೆರಳು ಬಿಸಿಲು ಎರಡಲ್ಲೂ. ಫಸ್ಟಿಗೆ 6 ತಿಂಗಳು ನೆರಳಲ್ಲೇ ಬೆಳೆಸ್ತೀವಿ ಸರ್, ಅದು ಬಿಸಿಲಿಗೆ ತಡೆಯೋದಿಲ್ಲ. ಹಂಗಾಗಿ ಆಮೇಲೆ 6 ತಿಂಗಳು ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಾ ಇದೀವಿ, ನಾವು ಮೋಡ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಬಿಸಿಲಿಗೆ ಬಿಡ್ತೀವಿ ಸರ್. ಅವಾಗ ನಾವು ನಾಟಿ ಮಾಡಿರುವ ಈ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತ ಅವಕಾಶ ಇರುತ್ತೆ ಅಂತ ಅದನ್ನ ಆತರ ಮಾಡ್ತೀವಿ. ಪ್ರಾರಂಭ ದಿನಗಳಲ್ಲಿ ಏನೇನು ಗೊಬ್ಬರಗಳನ್ನು ಕೊಟ್ಟರೆ ನಿಮ್ಮ ತಮ್ಮ ತೋಟಕ್ಕೆ ಸರ್? ಧನಿನ ಗೊಬ್ಬರ ಕೊಟ್ಟು ಆಮೇಲೆ ಸರ್ DAP ಸ್ವಲ್ಪ ರಾಸಾಯನಿಕ ಗೊಬ್ಬರನೂ ಕೊಡ್ಲಿಲ್ಲ ಅಂದ್ರೆ ಸರ್ ಹೋಗೋಕೆ ಬರೋದಿಲ್ಲ. ಈ ವಾತಾವರಣಕ್ಕೆ ಆತರ ಆಗಿದೆ. ಆಮೇಲೆ 10-26 ನಾವು ಸಮ ಪ್ರಮಾಣದಲ್ಲಿ ಕೊಡಕ್ ಆಗಲ್ಲ ಸರ್. ಫಸ್ಟ್ ಗೆ ಡಿ ಎ ಪಿ ಗೊಬ್ಬರ 50 ಗ್ರಾಂ ಕೊಡ್ತೀವಿ ಸಸಿಲಿ ಒಂದು ವರ್ಷದ ನಂತರ. ಎರಡನೇ ವರ್ಷಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್, ಗುಣಿ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ 10-26 150 ಗ್ರಾಂ ಕೊಡ್ತೀವಿ ಸರ್. ಅಲ್ಲಿ ನಾಲ್ಕನೇ ವರ್ಷಕ್ಕೆ ಒಂದು 250 ಗ್ರಾಮು 10-26 ಇಲ್ಲ ಎನ್ ಪಿ ಕೆ ಕೊಡ್ತೀವಿ, ಪೊಟಾಶು ಯೂರಿಯಾ ಸೂಪರ್ ಮಿಕ್ಸ್ ಮಾಡಿ ಕೊಡೋದ್ರಿಂದ ಎನ್ ಪಿ ಕೆನ ಕೊಡ್ತೀವಿ. ಈ ರೀತಿ ಕೊಡೋದ್ರಿಂದ ಗಿಡಗಳಿಗೆ ಚೆನ್ನಾಗಿ ಉತ್ತಮವಾಗಿ ಬರುತ್ತೆ ಬರುತ್ತೆ ಸರ್. 2 ವರ್ಷಕ್ಕೊಂದ್ಸರಿ ಧನ್ಯ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಕಂಪಲ್ಸರಿ 2 ಮಂತ್ರಿ ಇಲ್ಲ 1 ಮಂತ್ರಿ ಕೊಡ್ತೀವಿ ಪ್ರತಿ 2 ವರ್ಷಕ್ಕೊಂದ್ಸರಿ. ಈ ತಮ್ಮ ಭಾಗದಲ್ಲಿ ಅಂದ್ರೆ ಈ ಕಡೂರು ಭಾಗದಲ್ಲಿ ನೀರಿಂದ ಅಂದ್ರೆ ಮಳೆ ಬರ್ತಾ ತುಂಬಾ ಕಡಿಮೆ, ಈ ರೀತಿ ಇದ್ರಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ, ಯಾವ ರೀತಿ ನಿರ್ವಹಿಸ್ತಾ ಇದ್ರ ಇದಕ್ಕೆ ಸರ್? ಏನ್ ಮಾಡ್ತೀವಿ ಸರ್, ಈಗ ಡಿಸೆಂಬರ್ ತನಕ ಮಳೆ ಬಂದ್ರೆ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ಏನೋ ಅನ್ಸಲ್ಲ ಸರ್. ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ನಮಗೆ ಕೊಡೋಂತ 4 ಗಂಟೆ ಕರೆಂಟ್ ಅಲ್ಲಿ ಇಷ್ಟು ಸಸಿಗೆ ಇಷ್ಟಕ್ಕೆ ಅಂತ ಡಿವೈಡ್ ಮಾಡ್ಕೊಂಡು ಕೊಡ್ತೀವಿ. ನಮಗೆ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಿಗೆ ಮಳೆ ಹೋದ್ರೆ ಸರ್, ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ 3 ತಿಂಗಳು ನಿರ್ವಹಣೆ ಮಾಡೋದೇ ಕಷ್ಟ ಆಗಿ ಬೇಸಿಗೆಯಲ್ಲಿ ತುಂಬಾ ತೊಂದರೆ ಆಗುತ್ತೆ ಸರ್. ನಮಗೆ ಮಳೆ ಆಧಾರಿತ ಪ್ರದೇಶ ಇಲ್ಲಿ ಸರ್, ಯಾವುದೇ ತರದ ಸೋರ್ಸ್ ಇಲ್ಲ, ಡ್ಯಾಮ್ ನೀರಿಲ್ಲ, ಇಂಕೆರೆ ಅಂತೀರ ಅಲ್ಲಿಂದ ಇಲ್ಲಿ ನಮ್ಮ ವೇದಾ ನದಿಯಲ್ಲಿ ನೀರು ಹೋಗೋದ್ರಿಂದ ತುಂಬಿ ಹರಿದ್ರೆ ಸರ್ ಈ ಡಿಸೆಂಬರ್ ಜನವರಿ ತನಕ ನಮ್ಮ ಬೋರ್ವೆಲ್ಲಲ್ಲಿ ಒಂದು ಸ್ವಲ್ಪ ಅಂತರ್ಜಲ ಇರುತ್ತೆ, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಏಪ್ರಿಲ್ ಹೊತ್ತಿಗೆ ಖಾಲಿ ಆಗ್ಬಿಡುತ್ತೆ ಸರ್. ಆ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ ನಮಗೆ. ಅವಾಗ ಏನ್ ಮಾಡ್ತೀವಿ, 2 ಗಂಟೆ ಕೊಡ್ತಿದ್ ನೀರನ್ನು 1 ಗಂಟೆ ಬರ್ತೀವಿ. ಆಮೇಲೆ ತದನಂತರದಲ್ಲಿ ಟ್ಯಾಂಕರ್ ನೀರಿಗೆ ಬಂದಾಗ ನಾವೇನ್ ಮಾಡ್ತೀವಿ, ಈ ಸ್ವಾಗೇನೆ ಮಲ್ಚ್ ಮಾಡ್ಕೊಂಡು ಅದನ್ನ ಉಳಿಸ್ಕೊಂತೀವಿ ಸರ್. ಯಾವ ರೀತಿ ಪದ್ಧತಿ ಮಾಡ್ತೀರಿ? ಅದ್ ಯಾವ ಪದ್ಧತಿ ಅಂದ್ರೆ ಡ್ರಿಪ್ ಇರಿಗೇಷನ್ ಅಲ್ಲೇ ಮಾಡ್ತೀವಿ ಸರ್. ಈ ಸ್ವಾಗಿ ಅದರಲ್ಲೇ ಬೇರ್ಲತ್ತಲ್ಲ ಅಡಿಕೆ ಸ್ವಾಗಿ, ಅದನ್ನ ಬುಡಕಾಕಿ ಮಲ್ಚ್ ಮಾಡ್ತೀವಿ ಸರ್. ಅಷ್ಟು ತೇವಾಂಶವನ್ನು ಕಾಪಾಡುತ್ತಲ್ಲ ಬಿಸಿಲಿಗೆ ಅಂತ ಅದರಲ್ಲೇ ಉಳಿಸ್ಕೊಂಡು ನೆಕ್ಸ್ಟ್ ಉತ್ತಮವಾದ ಮಳೆ ಬೇಗ ಬಂದ್ರೆ ಅಡಿಕೆ ನಿರ್ವಹಣೆ ಸುಲಭ ಆಗುತ್ತೆ ಸರ್, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಬೇರಿಗೆ ಬಿಸಿಲು ಬೀಳಬಾರದು ಅನ್ನೋದು? ಬೀಳಬಾರದು, ಆವಿ ಆಗಬಾರದು ಸರ್ ನೀರು. ಆದಷ್ಟು ತೇವಾಂಶ ಇಟ್ಕೊಂಡ್ರೆ ಅಟ್ ಲೀಸ್ಟ್ ಹಿಂಗಾರ ಹೊಡೆದಿದ್ರು ಮರ ಇರುತ್ತೆ ಸರ್, ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತದೆ. ಕಳೆದ ಬಾರಿ ಯೋಚಿಸಿದ್ರೆ ತುಂಬಾ ಮಳೆನೇ ಇಲ್ಲ, ಈ ಬಾರಿ ತುಂಬಾ ಜಾಸ್ತಿ ಮಳೆ ಬಂತು. ಈ ಒಂದು ವಿಚಾರದಲ್ಲಿ ಹೋದ ಬಾರಿಗೂ ಈ ಬಾರಿಗೂ ವ್ಯತ್ಯಾಸಗಳ ಬಗ್ಗೆ ತಾವ್ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸರ್? ಈಗ 2017ರಲ್ಲಿ ನಮ್ಗೆ ತುಂಬಾ ಬರ ಇತ್ತು ಸರ್. ನಮ್ಮಲ್ಲಿ ನಮ್ಮ ಕರೂರು ತಾಲೂಕು ನಮ್ಮ ಗ್ರಾಮದಲ್ಲಿ ಏನಾಗಿದೆ ಸರ್ ಅಂದ್ರೆ, ನಾವು 150 ಅಡಿ ಬೋರ್ವೆಲ್ ಹಾಕ್ಸ್ತಿದ್ವು, ಅವಾಗ ಉತ್ತಮವಾದ ನೀರಿತ್ತು. ಬರಗಾಲ 2015-16 ಸತತವಾಗಿ ಬರಗಾಲ ಬಂದಿರೋದ್ರಿಂದ ನಾವೇ ಮಾಡುದು 1000 ಅಡಿ ಡಿಪಿಗೆ ಹೋದ ಸರ್. 1000 ಅಡಿಗೆ ಹೋದ್ರು 1 ಇಂಚ್ ನೀರು ಬಂತು. ಅದರಲ್ಲಿ ನಮ್ಮ ರೈತರು ತುಂಬಾ ತೊಂದರೆ ಪಟ್ಕೊಂಡ್ರು. ನಾನು ಅಂತಲ್ಲ ಸರ್, ಇಡೀ ನಮ್ಮ ಏರಿಯಾ ನಮ್ಮ ಕಡೂರು ತಾಲೂಕಲ್ಲಿ ಅದರಲ್ಲೂ ನಮ್ಮ ಗ್ರಾಮದಲ್ಲಂತೂ ತುಂಬಾ ತೊಂದರೆ ಆಯ್ತು. ಆ ನೀರಲ್ಲೇ ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಂಡು ಮಿಕ್ಕಿದ್ದು ಒಣಗೋಗಿ ಕಡ್ದಾಕಿದ್ದು ಸರ್. ಅದಾಗಬಾರ್ದು ಅಂತ ಹೇಳಿ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೃಷಿ ಹೊಂಡ ಬಳಕೆ ಮಾಡೋಣ ಅಂತಿದೀವಿ. ಇನ್ನು ಅದನ್ನ ಕೃಷಿ ಹೊಂಡಗಳು ಒಡಿಸ್ಕೊಂಡಿದೀವಿ ಸರ್. ಅದಕ್ಕೀಗ ಟಾರ್ಪಲ್ ಎಲ್ಲ ಹಾಕೊಂಡು ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ಅದನ್ನ ಮರುಬಳಕೆ ಮಾಡ್ಕೊಳ್ಳೋಣ ಅಂತಿದೀವಿ ಸರ್. ಕೃಷಿ ಹೊಂಡಗಳು ಈ ಬಾರಿ ಜಾಸ್ತಿ ಮಳೆ ಬಂತು, ಅದರ ನಿರ್ವಹಣೆ ಯಾವ ತರ ಮಾಡ್ತಾರೆ ಸರ್? ಇಲ್ಲಿ ನಮ್ಮಲ್ಲಿ ಆರ್ಡ್ ಭೂಮಿ ಸರ್, ಇಲ್ಲಿ ನಮಗೆ ಜಿಗ್ಗತ್ತಲ್ಲ ಜೌಳ ಭೂಮಿ ಬರಲ್ಲ ಸರ್. ಇಲ್ಲಿ ಜೌಳತ್ತಿ ನೀರು ತೋಟದಲ್ಲೇ ಇರಲ್ಲ. ನಮ್ಮಲ್ಲಿ ಏನ್ ಮಾಡುತ್ತೆ, ಬಸಿಯುತ್ತೆ ಸರ್, ಅಂತರ್ಜಲ ಇಂಪ್ರೂವ್ ಆಗುತ್ತೆ ನಮ್ಮ ನಮ್ಮ ಭೂಮಿಲಿ ಇಲ್ಲಿ ಇರೋದ್ರಿಂದ. ಅಂದ್ರೆ ನೀರು ಹೀರ್ಕೊಂಡ್ಬಿಡುತ್ತೆ ಸರ್. ನಮ್ಮಲ್ಲಿ ಎರೆ ಭೂಮಿನೂ ಇದೆ, ಕೆಂಪು ಭೂಮಿ ಕಲ್ ಭೂಮಿ ಎಲ್ಲ ಇದೆ ಸರ್. ಆದ್ರೂ ನಮ್ಮಲ್ಲಿ ಜಿಗ್ ಬರೋದಿಲ್ಲ ಸರ್. ಹಿಂಗತ್ತೆ, ನಮ್ದು ಎಷ್ಟೇ ಮಳೆ ಬಂದ್ರು ಸಮರ್ಪಕವಾಗಿ ಭೂಮಿ ತಗೊಳ್ತೈತೆ, ಅಂತರ್ಜಲ ಇಂಪ್ರೂವ್ ಆಗುತ್ತೆ ಸರ್. ನಮಗೆ ಹೆಚ್ಚು ಮಳೆ ಬಂದಷ್ಟು ಇಲ್ಲಿ ಅನುಕೂಲ ಸರ್, ನಮ್ ಭೂಮಿಲಿ. ಹಾಗಾಗಿ ತಾವು ಮಳೆ ಜಾಸ್ತಿ ಬಂದ್ರು ಏನ್ ಮಾಡ್ಕೊಳಲ್ಲ ಸರ್, ನಮಗೆ ರೋಗ ಕಡಿಮೆ, ನಮಗೆ ಮಳೆಯಿಂದ ರೋಗ ಬರಲ್ಲ ಸರ್. ನಮಗೆ ಮಳೆ ಬರದಿದ್ರೆ ತೊಂದರೆ ಸರ್, ನಮಗೆ ನಿರ್ವಹಣೆ ತೊಂದರೆ. ನಮಗೆ ಈ ಭಾಗದಲ್ಲಿ ತಾವು ಕಂಡಂತೆ ಯಾವ ರೋಗಗಳು ಅಡಕೆಗೆ ಬಂದು ಅಂತ ಸರ್? ನಮಗೆ ಏರು ರೋಗ ಬರ್ತದೆ, ಎಡಗಲು ಮಂಡಿ ರೋಗ ಸರ್, ಕೊಳೆ ರೋಗ. 4 ವರ್ಷದ ಅಂತ ಸಸಿಗಳಿಗೆ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಸರ್. 5-6 ವರ್ಷಕ್ಕೆ ಅದು ಕ್ರಮೇಣ ಕಂಟ್ರೋಲ್ ಆಗುತ್ತೆ. ಒಂದು 20-22 ವರ್ಷದ ಸಸಿಗಳಿಗೆ ಏನಾಗುತ್ತೆ ಸರ್, ಎಡಗಲು ಮಂಡಿ ರೋಗ, ಬೇರ್ಕೊಳೆ ರೋಗ, ಆಮೇಲೆ ಅಣಬೆ ರೋಗ ತುಂಬಾ ಇದೆ. ಅಣಬೆ ರೋಗ ಏನಾಗ್ತಿದೆ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಕಾಣಿಸುತ್ತೆ ಸರ್, ಬೇಸಿಗೆಯಲ್ಲಿ ಅಷ್ಟೇನು ಪರಿಣಾಮ ಬೀರಲ್ಲ. ಅದೇನಾಗುತ್ತೆ, ಅಣಬೆ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸಾರ ಆಗುತ್ತೆ. ನಿರ್ವಹಣೆ ಯಾವ ತರ ಮಾಡ್ತೀರ ಇವೆಲ್ಲ ಸರ್? ಈ ಧನಿನ ಗೊಬ್ಬರದ ಜೊತೆಗೆ ಸೋಡಾಮಾನಸ್, ಟೈಕೋಡರ್ಮ ಇವನ್ನು ಮಿಶ್ರಣ ಮಾಡಿ ಎಲ್ಲ ರೈತರಿಗೂ ಮಾಹಿತಿ ಇರಲ್ಲ, ಕೃಷಿ ಇಲಾಖೆಯಲ್ಲಿ ಹೇಳದಂತ ತೋಟಗಾರಿಕೆ ಇಲಾಖೆಗೆ ಏನ್ ಮಾಹಿತಿ ಕೊಡ್ತಾರೆ ಅದರಂತೆ ಫಾಲೋ ಮಾಡ್ತಾ ಇದೀವಿ. ಆದ್ರೂ ಕಂಟ್ರೋಲ್ ಆಗಿಲ್ಲ. ಹತೋಟಿ ಮಾಡಕ್ಕಾಗಿಲ್ಲ. ಹತೋಟಿ ಮಾಡಕ್ಕಾಗಿಲ್ಲ ಸರ್. ಅದೇ ಅವ್ರು ಹೇಳೋದು ಸರ್, ಯಾವ ಗಿಡಕ್ಕೆ ಅಣಬೆ ರೋಗ ಇರುತ್ತೆ ಅದನ್ನ ಆಳವಾದ ಒಂದು ಸ್ಟಂಚ್ ಹೊಡೆದು ಅದು ಕಿತ್ತು ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದ್ ಗಿಡ ಮಾಡ್ತಿದ್ದೀವಿ, ಆತರ ಮಾಡೋ ಹೊತ್ತಿಗೆಲ್ಲ ಇನ್ನೊಂದ್ ಗಿಡಕ್ಕೆ ಪ್ರಸಾರ ಆಗಿದೆ ಅಂದ್ರೆ ಏರಳವಾಗಿ ಬರಲ್ಲ ಸರ್ ಅಣಬೆ ರೋಗ. ಇದಗಲ್ ಮಂಡಿ ರೋಗ ಸಮರ್ಪಕವಾಗಿ ಬೇರುಳು ರೋಗ ತುಂಬಾ ಇದೆ ನಮ್ಮಲ್ಲಿ. ಬೇರುಳು ರೋಗಕ್ಕೆ ನಿರ್ವಹಣಾ ಕ್ರಮಗಳು ತುಂಬಾ ಹೇಳ್ತಾರೆ ಕೃಷಿ ಇಲಾಖೆ, ತಾವು ಅನುಸರಿಸಿಲ್ವಾ? ಅನುಸರಿಸ್ತಾ ಇದೀವಿ ಸರ್. ಅದು ಆಗ್ತಿಲ್ಲ ಸರ್, ಅದು ಸೂಕ್ಷ್ಮಾಣು ಜೀವಿಗಳು ಕೊರತೆ ಇರೋದ್ರಿಂದ ಆತರ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಾವು ಅದರಂತೆ ಫಾಲೋ ಮಾಡ್ತಾ ಇದೀವಿ ಸರ್. ನಿರ್ವಹಣೆ ಮಾಡ್ದಂಗೆ ಮತ್ತೆ 2 ವರ್ಷಕ್ಕೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೂಕ್ಷ್ಮಾಣು ಜೀವಿಗಳನ್ನ ತಾವು ಸೇರ್ಸಕ್ಕೆ ಯಾವ್ದಾದ್ರು ಒಂದು ವ್ಯವಸ್ಥೆ ಬೇರೆ ಮಾಡಬಹುದಾಗಿತ್ತು ಸರ್. ಅದೇ ಈಗ ಲಘು ಪೋಷಕಾಂಶಗಳ ಇದನ್ನ ಮಾಡ್ಕೊಂಡು ಮಾಡ್ತಾ ಇದೀವಿ. ಆಮೇಲೆ ಮಂದೆ ಕುರಿ ಮಂದಿಗಳು ಮಾಡಿಸ್ತಾ ಇದೀವಿ. ಯಾಕೆಂದ್ರೆ ಅಲ್ಲಿ ಗೊಬ್ಬರ ಇರೋದ್ರಿಂದ ಎರೆಹುಳು ಸೂಕ್ಷ್ಮಾಣು ಜೀವಿಗಳು ಎಲ್ಲ ಉತ್ಪತ್ತಿ ಆಗುತ್ತೆ ಅಂತ. ಹಂಗಾಗಿ ಅದನ್ನ ಅನುಸರಣೆ ಮಾಡಿ ಉಳುಮೆನು ಮಾಡ್ತಾ ಇದೆ ಸರ್. ಈಗ ಜೀರೋ ಕಲ್ಟಿವೇಶನ್ ಮಾಡಕ್ ಆಗಲ್ಲ ಸರ್ ನಮ್ಮ ಭೂಮಿಲಿ. ಇಲ್ಲಿ ಹಾರ್ಡ್ ಭೂಮಿ ಇರೋದ್ರಿಂದ ಬಿರುಕು ಬರುತ್ತೆ, ಸೂರ್ಯನ ಕಿರಣ ತಗೊಂಡು ಮತ್ತೆ ತೊಂದರೆ ಆಗುತ್ತೆ ಅಂತ ನಾವು ಸಾಂಪ್ರದಾಯಿಕ ಪದ್ಧತಿ ಬೇಸಾಯ ಪದ್ಧತಿನೇ ಮಾಡ್ತಾ ಇದೀವಿ. ಈ ಕಳೆಗಳ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಅತಿಯಾದಂತಹ ಕಳೆ ಬಂದಾಗ ಇನ್ನೇನು ರೌಂಡ್ ಅಪ್ ಸ್ಪ್ರೇ ಕೊಡ್ತೀವಿ ಸರ್. ಅತಿಯಾಗಿ ಕೊಡಲ್ಲ ಸರ್, ಒಂದ್ ಟೈಮ್ ಕೊಟ್ಟೆ ಕೊಡ್ತೀವಿ. ಯಾಕೆಂದ್ರೆ ನಿರ್ವಹಣೆ ಆಗಲ್ಲ ಸರ್ ನಮಗೆ. ತದನಂತರದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಬೇಸಾಯದಲ್ಲಿ ಕಂಟ್ರೋಲ್ ಮಾಡ್ತಿದ್ದು, ಈಗ ಡ್ರಿಪ್ ಇರೋದ್ರಿಂದ ಅದು ಸುತ್ತ ಹೊತ್ತಿಗಲೇ ಕಳೆ ಬೀಜ ಆಗಿ ಮತ್ತೆ ಮರು ಹುಟ್ಟುತ್ತೆ. ಈಗ ವೀಡರು ಇದರಲ್ಲೆಲ್ಲ ಕಳೆ ನಿರ್ವಹಣೆ ಮಾಡ್ತಾ ಇದೀವಿ. ಇನ್ ಮಾಮೂಲಂತೆ ಬೇಸಾಯ ಮಾಡ್ತೀವಿ. ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಎಕರೆಗೆ ಎಷ್ಟು ಬಂತು ಅಂತ ಸರ್? ಹಿಂದೆ ಎಲ್ಲವ ತುಂಬಾ ಇಳುವರಿ ಇತ್ತು ಸರ್. ಈಗ ಸುಮಾರು ಒಂದು 10 ವರ್ಷದ ಹಿಂದೆ ನಾವು ಕೊಟ್ಟಿಗೆ ಗೊಬ್ಬರ ಬಿಟ್ಟು ನಾವು ಯಾವುದೇ ತರಹದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಿರ್ಲಿಲ್ಲ, ಮಣ್ಣು ಗೊಬ್ಬರ ಎರಡೇ ಮಾಡ್ತಿದ್ರು ಸರ್. ಅವು ತುಂಬಾ ಇಳುವರಿ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ರಾಸಾಯನಿಕ ಬಳಕೆ ಮಾಡ್ತಾ ಇದ್ದು 1 ವರ್ಷ ತುಂಬಾ ಇಳುವರಿ ಬರುತ್ತೆ, 3 ವರ್ಷ ಮತ್ತೆ ಅದೇ ಡ್ರಾಪ್ ಆಗುತ್ತೆ ಸರ್. ಸಮ ಪ್ರಮಾಣದಲ್ಲಿ ಬರಲ್ಲ ಸರ್ ಈಗ. ಆಮೇಲೆ ಬಿಸಿಲಿನ ಹೀಟ್ ಜಾಸ್ತಿ ಆಗ್ತಾ ಇದೆ ಸರ್. ಈಗ 28 ಡಿಗ್ರಿ 40 ಡಿಗ್ರಿಗೆ ಹೋಗಿರೋದ್ರಿಂದ ಹಿಂಗಾರದಲ್ಲಿ ಇರೋಂತ ಅರಳೆಲ್ಲ ಉದುರ್ತಾ ಇದೆ. ಇಳುವರಿ 1 ವರ್ಷ ಚೆನ್ನಾಗಿದೆ, ಇನ್ನೊಂದು ವರ್ಷ ಕುಂಠಿತ ಆಗ್ತಾ ಇದೆ ಸರ್. ನಾವೇನೇ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು ವಾತಾವರಣ ವೈಪರೀತ್ಯದಿಂದಲೂ ನಮಗೆ ತೊಂದರೆ ಆಗ್ತಾ ಇದೆ. ಅಂದ್ರೆ ಎಷ್ಟು ಬಂತು ಅಂತೀರಾ ಸರ್? ಈಗ 1 ಎಕರೆಯಲ್ಲಿ 50-60 ಕ್ವಿಂಟಾಲ್ ಬಂದ್ರೆ ಸರ್, ನೆಕ್ಸ್ಟ್ ಇಯರ್ ಅಲ್ಲಿ ಮತ್ತೆ 10 ಕ್ವಿಂಟಾಲ್ ಡೌನ್ ಆಗುತ್ತೆ, 10 ಕ್ವಿಂಟಾಲ್ 20 ಕ್ವಿಂಟಾಲ್ ಕಮ್ಮಿ ಆಗುತ್ತೆ. ಮತ್ ನಿರ್ವಹಣೆ ಮಾಡ್ತಾ ಇರ್ತೀವಿ. ಆಮೇಲೆ ವಾತಾವರಣ ಸೆಟ್ ಆಯ್ತು ಅಂತಂದ್ರೆ ಮಳೆ ಚೆನ್ನಾಗಿ ಬಂದು ವಾತಾವರಣ ಬಿಸಿಲು ಬೇಸಿಗೆ ಎಲ್ಲ ಕರೆಕ್ಟ್ ಆಗಿ ಬಂತು ಅಂದ್ರೆ ಸರ್ ಮತ್ತೆ ಯಥಾಸ್ಥಿತಿ ಇಳುವರಿಗೆ ಹೋಗ್ತೀವಿ. ಬಿಸಿಲು ಬಂದಾಗ ಯಾವ ತರ ನಿರ್ವಹಣೆ ಮಾಡ್ತೀರಾ ಅದನ್ನೆಲ್ಲ ಸರ್? ಅದೇ ಈಗ ಏನ್ ಮಾಡ್ತಿದೀವಿ ಅಂತಂದ್ರೆ ನಮಗೆ 30 ಡಿಗ್ರಿ 35 ಡಿಗ್ರಿಗೆ ಏನು ಅನ್ಸಲ್ಲ ಸರ್ ನಮ್ಮ ವಾತಾವರಣಕ್ಕೆ. ಹೋದ್ಸಲ ಮಳೆ ಕೊರತೆ, 40 ಡಿಗ್ರಿ ಬಿಸಿಲು ಬಂದಾಗ ಈಟ್ ಆದ ತದನಂತರದಲ್ಲಿ ಏನಾಗುತ್ತೆ, ಒಂದ್ ಹೆಬ್ಬೆರಳು ಹತ್ರ ಅರಳು ಸಹ ಕೆಳಗೆ ಡ್ರಾಪ್ ಆಗುತ್ತೆ ಸರ್. ನಾವೇನೇ ನೀರು ನಿರ್ವಹಣೆ ಮಾಡಿದ್ರು ಅದು ನಿಲ್ಲಲ್ಲ ಸರ್ ಆ ಬಿಸಿಲಿಗೆ, ಆ ತಾಪಮಾನಕ್ಕೆ ಅದು ತಡೆಯೋದಿಲ್ಲ. ಹಂಗಾಗಿ ಅದರಲ್ಲಿರೋಂತ 25% ಅರಳು ಉದುರೋಗುತ್ತೆ ಸರ್ ನಾವೇನೇ ನಿರ್ವಹಣೆ ಮಾಡಿರೋದು. ತಾವು ಹಾಕಿರೋ ಸಸಿ ಈಗ ಎಷ್ಟು ವರ್ಷದ ಸಸಿ ಅಂತೀರಾ? 6ನೇ ವರ್ಷದ ಸಸಿ. ಅಂದ್ರೆ ಹಿಂಗಾರ ಪ್ರಾರಂಭವಾಗಿದೆಯಾ? ಈಗ ಒಂದೊಂದು ಹೊಡಿತಾ ಇದೆ ಸರ್. ನಮ್ಮ ತಂದೆ ಹಾಕಿದ್ರಲ್ಲಿ ಅದೆಲ್ಲ ಮಾಡ್ತಾ ಇದೀವಿ ಸರ್, ಚೆನ್ನಿ ಬರ್ತಾ ಇದೆ. ಒಟ್ಟಾರೆಯಾಗಿ ತಾವು ಮಾಡಿರತಕ್ಕಂತ 2 ಎಕರೆ ಬಗ್ಗೆ ಹೇಳಿದ್ರಿ, ಖರ್ಚು ಎಷ್ಟು ಬಂತು ಅಂತೀರಿ ಸರ್? ಮೊದಲನೇ ವರ್ಷದಲ್ಲಿ ನಾವು ತಂದು ಮಾಡಿದ್ದ ನಮ್ಮ ಕೂಲಿ ಖರ್ಚು ನಮ್ಮಲ್ಲೇ ಮಾಡಿರೋದ್ರಿಂದ ಅದೇನ್ ಖರ್ಚಿರಲ್ಲ ಸರ್ ಸೊಸಿಗೆ. ತದನಂತರದಲ್ಲಿ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, 1 ಎಕರೆಗೆ 600 ಗುಣಿ ಇಡಿಸೋದ್ರಿಂದ ನಾವು ಕೂಲಿ ಕಾರ್ಮಿಕರ 10 ರೂಪಾಯಿ ಸೊಸಿ ಹಂಗೆ ಗುಂಡಿ ತೆಗೆದು ಅದನ್ನ ಸೊಸಿ ನಾಟಿ ಮಾಡಲಿಕ್ಕೆ ಕೊಡ್ತೀವಿ. ಅದನ್ನಾದ್ಮೇಲೆ ಮತ್ತೆ ನಾವು ಬೋರ್ವೆಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಡ್ರಿಪ್ಪಿಂದ ಅದೆಲ್ಲ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಇದು ಮಾಡ್ಕೋಬೇಕು. ಖರ್ಚು ಇದ್ದೇ ಇರುತ್ತೆ. 2ನೇ ವರ್ಷ ಅಷ್ಟೊಂದು ಇರದೇ ಇದ್ರು ನಾವೇನು ಗೊಬ್ಬರದ ಮಾತ್ರ ಖರ್ಚು ಬರುತ್ತೆ, ಬೇಸಾಯನೇನ್ ಮಾಡ್ತಾ ಇರೋದು. ಕೂಲಿ ಸಮಸ್ಯೆ ಅಂತ ಈಗ ನಾವು ನೋಡ್ತಿರ್ತಕ್ಕಂಥದ್ದು ಯಾವ ರೀತಿ ನಿರ್ವಹಿಸ್ತಿದ್ದೀರ ಅದನ್ನ ಸರ್? ಏನ್ ಮಾಡ್ತೀವಿ ಸರ್, ಈಗ ನಮ್ಮ ಅಟ್ ಟೈಮ್ ಅಲ್ಲಿ ನಮಗೆ ಬೇಕಾದ ಟೈಮ್ ಅಲ್ಲಿ ಸಿಗಲ್ಲ ಸರ್. ಆದ್ರೂ ತಾಳ್ಮೆಯಿಂದ ಅವ್ರು ಯಾವಾಗ ಲೇಬರ್ ಸಿಗ್ತಾರೆ ಅವಾಗಲೇ ಕೆಲಸ ಮಾಡ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಬರೋಂತ ಕೂಲಿ ಕಾರ್ಮಿಕರು ಬೇರೆ ಕಡೆ ಹೋಗಿರ್ತಾರೆ ಸರ್, ಒಂದ್ 8-10 ದಿವಸ ಆದ್ರೂ ಅವ್ರನ್ನೇ ಕಾದು ಮಾಡಿಸ್ತೀವಿ. ಈ ಹಳೆ ತೋಟದಲ್ಲಿ ಬಂದಕಂತಹ ಅಡಿಕೆನ ನೀವೇ ಚೇಣಿ ಮಾಡಿದಿರ ಕೊಡ್ತೀರಾ? ಕೊಡ್ತೀವಿ ಸರ್, 14 ಕೆಜಿ ಹಂಗೆ. ಅವ್ರು ನಮ್ಮ ಹತ್ರ 1 ಕ್ವಿಂಟಲ್ ಹಸಿ ಅಡಿಕೆ ತಗೊಂಡ್ರೆ ನಮಗೆ ಒಣ ಅಡಿಕೆ 14 ಕೆಜಿ ಕೊಡ್ತಾರೆ ಸರ್. 14 ಕೆಜಿ ದುಡ್ಡು ಕೊಡ್ತಾರೆ? ಇಲ್ಲ ಸರ್, 14 ಕೆಜಿ ಅಡಿಕೆ ಬೇಕು ಅಂದ್ರೂ ಕೊಡ್ತಾರೆ. ಅವಾಗ ನಾವೇ ಮಾಡ್ತೀವಿ, 1 ಕ್ವಿಂಟಲ್ 1 ಅಡಿಕೆ ಅಂತ ಬರುತ್ತಲ್ಲ ಸರ್, ಅಲ್ಲ ಅವ್ರ ಹತ್ರನೇ ಮಾರ್ಬಹುದು, ಇಲ್ಲಾಂದ್ರೆ ಮಾರ್ಕೆಟ್ ತಗೊಂಡೋಗಿ ಮಾರ್ಕೋಬಹುದು. ತೆಂಗಿನ ಬಗ್ಗೆ ಹೇಳೋದಾದ್ರೆ ಸರ್, ತೆಂಗು ಉತ್ತಮವಾದ ಇಳುವರಿ ಬರ್ತಿತ್ತು ಸರ್ ಹಿಂದೆ. ನಮ್ ತಂದೆಯ ಕಾಲದಲ್ಲಿ ಬೇಸಾಯ ಪದ್ಧತಿ ತುಂಬಾ ಚೆನ್ನಾಗಿತ್ತು, ವಾತಾವರಣ ಚೆನ್ನಾಗಿತ್ತು, ರೋಗ ಇರಲಿಲ್ಲ ಸರ್. ತೆಂಗು ತುಂಬಾ ಇಳುವರಿ ಬರೋದು ಸರ್, ಅವಾಗ ತುಂಬಾ ಇಳುವರಿ ಬರೋದು. ಈಗ ಏನಾಗಿದೆ ಅಂದ್ರೆ ನುಸಿ ಬಾಧೆ ಒಂದು, ಆಮೇಲೆ ಗರಿ ರೋಗ ಬಂದಿದೆ. ತೆಂಗಿಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಇಳುವರಿ ಕುಂಠಿತ ಆಗಿದ್ದಲ್ದೇ ತೆಂಗೆ ಬೇಡ ಅನ್ಸ್ಬಿಟ್ಟಿದೆ ಸರ್. ಆ ಪರಿಸ್ಥಿತಿ ರೈತರಿಗೆ ತೊಂದರೆ ಆಗಿದೆ. ಅದು ಯಾವುದೇ ತರಹದ ನಿರ್ವಹಣೆ ಮಾಡಿದ್ರು, ಒಂದ್ ತೋಟಕ್ ಬಂದಿದ್ದ ರೋಗ ಒಬ್ಬರು ನಿರ್ವಹಣೆ ಮಾಡ್ತಾರೆ, ಇನ್ನೊಬ್ಬರಿಗೆ ಮತ್ತೆ ಮುಂದೆ ವರ್ಷಕ್ಕೆ ಹರಡತ್ತೆ ಸರ್. ಅವಾಗ ಏನಾಗುತ್ತೆ ಅಂತಂದ್ರೆ ಇಳುವರಿಯಿಂದ ತುಂಬಾ ಇಳುವರಿನೇ ಫುಲ್ ಕುಂಠಿತವಾಗಿದೆ. ಎಷ್ಟು ಮರದ ಒಂದ್ ಮರಕ್ಕೆ ಸರ್? ಒಂದ್ ಮರಕ್ ಮೊದ್ಲೆಲ್ಲ 100-120 ಕಾಯಿ ಕೀಳ್ತಿದ್ರು ಸರ್, ಈಗ ಕನಿಷ್ಠ ಅಂದ್ರೆ 25 ಬಂದಿದೆ ಸರ್. ಈಗ ಎಲ್ಲಿ ಸಮಸ್ಯೆ ಅಂತ ಹೇಳ್ತೀರಿ? ನಿರ್ವಹಣಾ ಸಮಸ್ಯೆನೋ ಅಥವಾ ವಾತಾವರಣದ್ದು? ವಾತಾವರಣ ಸಮಸ್ಯೆ ಸರ್. ರೋಗದ ಬಾಧೆ ಜಾಸ್ತಿ ಆಗಿರೋದ್ರಿಂದ ನಮ್ ಕಡೂರು ತಾಲೂಕಲ್ಲಿ ನೋಡಿ ಸರ್, ನೀವು ತುಂಬಾ ಗರಿ ಒಣಕಂತ ಬಂದು ನಾವೇನೇ ನೀರ್ ಕೊಟ್ಟರು ಗೊಬ್ಬರ ಹಾಕಿದ್ರು ಇಳುವರಿ ಬರ್ತಿಲ್ಲ ಸರ್. ಅದು ಪತ್ರ ರೀತಿ ಇಲ್ಲ ಅಂದಾಗ ಕಾಯಿ ಬರಕ್ಕೆ ಎಲ್ಲಿ ಸಾಧ್ಯ ಸರ್? ಅದು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸಾಮೂಹಿಕವಾಗಿ ತೋಟಗಳ ಪ್ರೇ ಕೊಟ್ಕೊಂಡು ಅವರು ರೋಗ ಕಂಟ್ರೋಲ್ ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಸರಿಯಾಗಿ ತೆಂಗಿನ ಬಗ್ಗೆ ಅಷ್ಟು ಬರ್ತಿಲ್ಲ ಇಳುವರಿ, ಅಡಿಕೆ ಚೆನ್ನಾಗಿ ಬರ್ತಿದೆ ಸರ್. ಅದೇ ಅಡಿಕೆ ಏಕೆ ಅಂತಂದ್ರೆ ಅಡಿಕೆಗೆ ಇನ್ನು ಅಷ್ಟು ತೀವ್ರತರವಾದ ರೋಗ ಇಲ್ಲದೆ ಇರೋದ್ರಿಂದ ಬರ್ತಾ ಇದೆ ಸರ್. ತೆಂಗು ತುಂಬಾ ಚೆನ್ನಾಗಿ ಈ ನಮ್ಮ ರೈತರಿಗೆ ಆಧಾರನೇ ಅದು ಸರ್. ಮೊದಲು 10 ಗಿಡ ತೆಂಗಿದ್ರೆ ನಮ್ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿತ್ತು ಸರ್. ನಮ್ಮ ಅಜ್ಜರ ಕಾಲದಿಂದಲ್ಲ ನೋಡ್ತಾ ಬರ್ತಿದ್ನಲ್ಲ, ತುಂಬಾ ನಿರ್ವಹಣೆ ಮಾಡ್ಕೊಂಡು ಅದರಲ್ಲೇ ನಮ್ಮ ವಾರದ ಖರ್ಚು ಎಲ್ಲ ಇದ್ ಮಾಡಾರು. ಸಕ್ಕರೆಪಟ್ಟಣ ಸಂತಿ ತಗೊಂಡೋಗಿ ಇತ್ತೀಚಿನ ದಿನ ನಾವು ಕೊಪ್ಪರಿಗೆ ಹತ್ತಾ ಇದ್ದು, ಒಂದ್ ವರ್ಷ ಇಳುವರಿ ಚೆನ್ನಾಗಿ ಬರುತ್ತೆ, ರೇಟ್ ಇರಲ್ಲ. ಇಳುವರಿ ಚೆನ್ನಾಗಿ ಬಂದ ದಿವಸ 9,000 ರೂಪಾಯಿ ಬರುತ್ತೆ ಸರ್, ಇಳುವರಿ ಇಲ್ದಾಗ 20,000 ಹೋಗುತ್ತೆ. ಈಗ ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ ಅಂತಾರೆ ಸರ್. ಈ ವರ್ಷ ಜಾಸ್ತಿ ಆಗಿದೆ ಸರ್. ಇಲ್ಲಿಂದ 4 ವರ್ಷದ ಹಿಂದೆ 13 ಮೇಲೆ ಹೋಗಿಲ್ಲ ಸರ್, 13,000. ನಮಗೆ ಒಂದು ಕಾಯಿಗೆ 4 ರೂಪಾಯಿ ಖರ್ಚು ಬರುತ್ತೆ ಸರ್ ನಿರ್ವಹಣೆಗೆ. ಒಂದು ಕಾಯಿಗೆ 4 ರೂಪಾಯಿ ಖರ್ಚು ನಮಗೆ ಬರುತ್ತೆ ರೈತರಿಗೆ. ಗೊಬ್ಬರದಿಂದ ಹಿಡ್ಕೊಂಡು ಕಾಯಿ ಕೀಳಿಸಿದ್ದು, ಅಲ್ಲಿಂದ ತಗೊಂಡ್ಬಂದು ಲೇಬರ್ ಖರ್ಚಿಂದ ನಾವು ಓನ ಮಾಡಿದ್ರೆ ಅಷ್ಟು ಬರುತ್ತೆ ಸರ್. ಹಂಗಾಗಿ ನಾವು 9 ರೂಪಾಯಿ ಕಾಯಿ ಅಂತಂದ್ರೆ ನಮ್ಗೆ ತುಂಬಾ ಲಾಸ್ ಅದು. ಅದ್ರ ಜೊತೆಯಲ್ಲಿ ಈ ರೋಗ ಬಾಧೆ, ಈಗ ರೇಟ್ ಇದೆ ಸರ್, ಇಳುವರಿ ಇಲ್ಲ, ಇನ್ನೇನು ಮಾಮೂಲು ಅದೇ ಪ್ರಾಬ್ಲಮ್ ಇಲ್ಲ. ಒಟ್ಟಾರೆಯಾಗಿ ನಾನು ಕೇಳ್ತಕ್ಕಂಥದ್ದು ಅಂದ್ರೆ ರೈತರ ಸಮಸ್ಯೆಗಳ ಬಗ್ಗೆ ತಾವು ಈ ಕಾರ್ಯಕ್ರಮದ ಮುಖಾಂತರ ಬಗ್ಗೆ ಏನ್ ಹೇಳ್ತೀರಿ ಸರ್? ರೈತರ ಸಮಸ್ಯೆನ ರೈತರಾಗಿ ಬಗೆಹರಿಸ್ಕೊಳಕಾಗಲ್ಲ ಸರ್. ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ರೈತರ ಬಗ್ಗೆ ಒಲವು ಕೊಟ್ಟು ಅವರಿಗೆ ಎಲ್ಲಾ ಮಾಹಿತಿ ಗ್ರಾಮಕ್ಕೂ ಬಂದು ಗ್ರಾಮಸಭೆ ಮಾಡ್ತಾರೆ ಸರ್. ಅವಾಗ ರೈತರಿರಲ್ಲ, ರೈತರಿಲ್ದಾಗ ಮಾಹಿತಿ ಹೇಳೋದ್ರೆ ರೈತರಿಗೆ ತಲುಪಲ್ಲ ಸರ್. ಕೃಷಿ ಇಲಾಖೆಯಿಂದ ಬಂದು ಗ್ರಾಮಗಳಿಗೆ ಬಂದು ಮಾಹಿತಿನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ನೀವು ಸಮರ್ಪಕವಾದ ಕೀಟ ಬಾಧೆಯನ್ನು ನಿರ್ವಹಣೆ ಮಾಡೋದು ಹೇಗೆ ಎಲ್ಲರಿಗೂ ತಿಳಿಪಡಿಸಿರೆ. ವಿದ್ಯಾವಂತರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಸಾಮೂಹಿಕವಾಗಿ ಕೃಷಿ ಇಲಾಖೆಯಿಂದ ಆಗಲಿ ತೋಟಗಾರಿಕೆಯಲ್ಲಾಗಲಿ ಇಷ್ಟು ಪರ್ಸೆಂಟಿಗೆ ಔಷಧಿ ಕೊಡ್ತೀವಿ, ಸ್ಪ್ರೇ ಮಾಡಿದ್ರಿಂದ ಎಲ್ಲ ಮಾಡಿ ನಾವು ನಿರ್ವಹಣೆ ಮಾಡ್ಕೊಂತೀವಿ. ಇಲ್ಲಾಂದ್ರೆ ಬುದ್ಧಿವಂತರೇ ಮಾಡ್ತಾರೆ, ಮಾಡ್ತಾರೆ ಸರ್, ಗೊತ್ತಿಲ್ದಾರ ಪಾಪ ಅವ್ರು ಏನ್ ಮಾಡ್ಬೇಕು, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಇಳುವರಿ ಬರಲ್ಲ, ರೋಗನು ಸಮರ್ಪವಾಗಿ ನಿರ್ವಹಣೆ ಆಗಲ್ಲ ಸರ್. ನನ್ನ ಅಭಿಪ್ರಾಯ ಸರ್ ಇದು. ನಿಮ್ಮ ಅಭಿಪ್ರಾಯ ಅಂದ್ರೆ ಇಲ್ಲಿ ಅನುಭವಿಸ್ತಕ್ಕಂಥ ರೈತರ ಅಭಿಪ್ರಾಯ? ಎಲ್ಲರ ರೈತರ ಅಭಿಪ್ರಾಯನೂ ಇದೆ ಸರ್. ಈಗ ಯಾಕೆಂದ್ರೆ ರೋಗ ಬಂದಿರೋದು ಸಹಜ ಸರ್, ಅದಕ್ಕೆ ಮೆಡಿಸಿನ್ ಕೊಡುವಂತದ್ದು ಡಾಕ್ಟರ್ ಆಗಿರ್ಬೇಕು ಮನುಷ್ಯಗಾದ್ರೆ. ಆದರೆ ತೋಟಗಾರಿಕೆ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ತೋಟಗಾರಿಕೆ ಇಲಾಖೆಗೆ ಮಾಹಿತಿ ತಿಳಿಸಿ ಇಂತಿಂತ ಪ್ರದೇಶದಲ್ಲಿ ಇಂಥ ರೋಗ ಇದೆ, ಇದು ಸಾಮೂಹಿಕ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದು ಅವ್ರ ಮಾಹಿತಿ ಪ್ರಕಾರ ತಿಳಿಸಿದ್ರೆ ನಾವು ರೈತರೆಲ್ಲ ಉದ್ದಾರ ಆಗ್ತೀವಿ ಸರ್. ಒಳ್ಳೇದು, ಈ ಮುಖಾಂತರವಾಗಿ ತಾವು ರೈತರ ಸಮಸ್ಯೆಯನ್ನು ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಉಮೇಶ್ವರೇ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಅಡಿಕೆ ಹಾಗೂ ತೆಂಗಿನ ಕೃಷಿಯ ಅನುಭವ ಈ ಕುರಿತು ಕಡೂರು ತಾಲೂಕು ಜಿಗನೇಹಳ್ಳಿ ಗ್ರಾಮದ ರೈತರಾದ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಕೃಷಿ ಮಾಹಿತಿಯನ್ನ ಕೇಳೋಣ. ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ರೈತ ರೈತ ಮಹಿಳೆಯರು ಯುವಕ ಮತ್ತು ಯುವತಿಯರಿಗೆ ಅಣಬೆ ಬೇಸಾಯ ಕುರಿತ 5 ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮವನ್ನು ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಏರ್ಪಡಿಸಿದ್ದು, ಆಸಕ್ತಿಯುಳ್ಳವರು ಹೆಸರು ನೋಂದಾಯಿಸಲು ಈ ಮೂಲಕ ತಿಳಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಮಂಜುನಾಥ್ ಬಿ ಕುದುರಿ ಇವರ ದೂರವಾಣಿ ಸಂಖ್ಯೆ ಈಗಿದೆ: 9480705160. ಸಂಖ್ಯೆ ಮತ್ತೊಮ್ಮೆ 9487715606. ಡಾಕ್ಟರ್ ಮಂಜುನಾಥ್ ಬಿ ಕುದ್ರಿ ಇವರ ದೂರವಾಣಿ ಸಂಖ್ಯೆ ಇದು. ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇಂದಿನ ಪೇಟೆ ಧಾರಣೆಯನ್ನು ನೋಡೋದಾದರೆ ಅರಸೀಕೆರೆ ಸಾವಿರ ತೆಂಗಿನ ಕಾಯಿಗೆ ಗರಿಷ್ಠ ಬೆಲೆ 31,000, ಕನಿಷ್ಠ ಬೆಲೆ ಕೂಡ ಅದೇ ಆಗಿದೆ. ಇನ್ನು ಮಿಲ್ಲಿಂಗ್ ಕೊಬ್ಬರಿ 13,960, ಕನಿಷ್ಠ 8,500. ಸ್ಥಳೀಯ ಮೆಕ್ಕೆಜೋಳ ಚನ್ನಗಿರಿ ಪೇಟೆ ಧಾರಣೆ ಇದು. ರಾಶಿ ಅಡಕ್ಕೆ 50,985 ರೂಗಳು, ಕನಿಷ್ಠ 45,519 ರೂಪಾಯಿಗಳು. ಸ್ಥಳೀಯ ಮೆಕ್ಕೆಜೋಳ 22,280, ಕನಿಷ್ಠ 2,000. ಅರಳು ಮೆಕ್ಕೆಜೋಳ 5,500, ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಚಿಕ್ಕಮಗಳೂರು ಇಲ್ಲಿನ ಪೇಟೆ ಧಾರಣೆಯನ್ನು ನೋಡೋದಾದರೆ ಹಸಿರು ಬಾಳೆ ಕನಿಷ್ಠ 3,434, ಕನಿಷ್ಠ 300, ಗರಿಷ್ಠ 3,434, ಕನಿಷ್ಠ 3,234. ಒಣಗಿದ ಮೆಣಸಿನಕಾಯಿಯ ಬೆಲೆ ಗರಿಷ್ಠ ಹಾಗೂ ಕನಿಷ್ಠ 15,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2,778, ಗರಿಷ್ಠ ಹಾಗೂ ಕನಿಷ್ಠ ಬೆಲೆ. ಇನ್ನು ಸ್ಥಳೀಯ ಮೆಕ್ಕೆಜೋಳ ಕ್ವಿಂಟಾಲ್ಗೆ 2,307 ರೂಪಾಯಿಗಳು, ಗರಿಷ್ಠ ಹಾಗೂ ಕನಿಷ್ಠ ಬೆಲೆ ಒಂದೇ ಆಗಿದ್ದು. ಈರುಳ್ಳಿ 4,763 ರೂಪಾಯಿಗಳು. ಮಧ್ಯಮ ಗಾತ್ರದ ಭತ್ತ 3,900 ರೂಪಾಯಿಗಳು ಈಗ ಏಳುತ್ತಿರುವುದು. ಕನಿಷ್ಠ ಹಾಗೂ ಗರಿಷ್ಠ ಬೆಲೆ ಒಂದೇ ಇದ್ದಲ್ಲಿ ಆಲೂಗಡ್ಡೆ 2,778 ರೂಪಾಯಿಗಳು, ಟೊಮ್ಯಾಟೊ 1,637 ಗರಿಷ್ಠ, ಕನಿಷ್ಠ 1,437 ರೂಪಾಯಿಗಳು. ಶಿವಮೊಗ್ಗ ಜಿಲ್ಲೆಯ ಪೇಟೆ ಧಾರಣೆಯನ್ನು ನೋಡುವುದಾದರೆ ಬೀನ್ಸ್ ಗರಿಷ್ಠ 7,000, ಕನಿಷ್ಠ 6,800, ಬೀಟ್ರೂಟ್ 4,000, 3,800 ಕನಿಷ್ಠ ಬೆಲೆ. ಕಡಲೆ ಬೆಳೆ 9,800 ಗರಿಷ್ಠ, 9,500 ಕನಿಷ್ಠ. ಜವಾರಿ ಕಡಲೆ ಬೆಳೆ 8,800 ಗರಿಷ್ಠ ಹಾಗೂ ಕನಿಷ್ಠ ಬೆಲೆಗಳು. ಇನ್ನು ಉದ್ದಿನ ಬೆಳೆ 15,800 ಗರಿಷ್ಠ ಬೆಲೆ ಆದರೆ ಕನಿಷ್ಠ 11,500. 1,600 ಗರಿಷ್ಠ ಬೆಲೆ 1,400. ಇದು ಬದನೆಕಾಯಿಯ ಬೆಲೆ. ಇನ್ನು ಕ್ಯಾಬೇಜ್ 1,200 ಗರಿಷ್ಠ, 1,000 ರೂಪಾಯಿ ಕನಿಷ್ಠ. ಕ್ಯಾರೆಟ್ನ ಬೆಲೆ ಕೂಡ 5,000 ರೂಪಾಯಿಗಳು ಗರಿಷ್ಠ ಬೆಲೆ ಆದರೆ 4,800 ಕನಿಷ್ಠ ಬೆಲೆ. ಕೊತ್ತಂಬರಿ ಬೀಜ 11,800 ಗರಿಷ್ಠ, 9,200 ಕನಿಷ್ಠ. ಹಸಿರು ಮೆಣಸಿನಕಾಯಿ 3,000 ಗರಿಷ್ಠ, 2,800 ಕನಿಷ್ಠ. ಹಸಿ ಶುಂಠಿ 5,000, 3,000 ಕನಿಷ್ಠ. ಹೆಸರು ಬೇಳೆ 10,800 ಗರಿಷ್ಠ, 10,500 ಕನಿಷ್ಠ. ಹೆಸರು ಕಾಳು 10,200, 8,500 ಕನಿಷ್ಠ. ಉಂಡೆ ಬೆಲ್ಲ 5,000, 4,000. ಬಿಳಿ ಜೋಳ 4,200, 3,800. ಬೆಂಡೆಕಾಯಿ 3,000, 2,800. ಮೆಂತ್ಯೆ ಬೀಜ 8,800, 7,500. ಈರುಳ್ಳಿ 6,000, 3,000 ಕನಿಷ್ಠ. ಆಲೂಗಡ್ಡೆ ಕ್ವಿಂಟಾಲ್ಗೆ 3,000 ಕನಿಷ್ಠ, 2,800. ಕೆಂಪು ರಾಗಿ 4,300 ಗರಿಷ್ಠ, 3,600 ಕನಿಷ್ಠ. ತೊಗರಿ ಬೇಳೆ 15,800 ಗರಿಷ್ಠ, 14,800 ಕನಿಷ್ಠ. ಇನ್ನು ಉಡುಪಿ ಜಿಲ್ಲೆಯ ಪೇಟೆ ಧಾರಣೆ ಈಗಿದೆ. ಅಲಸಂದಿ ಕಾಯಿ 4,500, 4,400, ಸೇಬು 17,500, 10,500, ಮಧ್ಯಮ ಬಾಳೆ 3,800, 1,500, ಬೀನ್ಸ್ 4,500, 4,400, ಬೀಟ್ರೂಟ್ 4,600, 4,500, ಹಾಗಲಕಾಯಿ 4,000, 3,900, ಬದನೆಕಾಯಿ 4,500, 3,000, ದೊಣ್ಣಮೆಣಸಿನಕಾಯಿ 5,000, 4,900 ಕನಿಷ್ಠ, ಕ್ಯಾರೆಟ್ 4,500 ಗರಿಷ್ಠ, 4,400 ಕನಿಷ್ಠ, ನುಗ್ಗೆಕಾಯಿ 20,000 ಗರಿಷ್ಠ, 19,000.